ಪ್ರಧಾನವಾಗಿರ್ತಕ್ಕಂಥ ಕುಟುಂಬ ಕೃಷಿಯನ್ನೇ ಆಧರಿಸಿಕೊಂಡು ಜೀವನ ಮಾಡ್ತಾ ಇದ್ದಾರೆ. ಇವರ ತಂದೆ ತಾತಂದ್ರ ಕಾಲದಿಂದಲೂ ಕೃಷಿಯನ್ನು ಆಶ್ರಯಿಸಿಕೊಂಡೇ ಜೀವನ ಮಾಡ್ತಾ ಇದ್ದಾರೆ. ಗಣೇಶ್ ಪಿ ಅವರು ವಿದ್ಯಾವಂತರು, ಪದವೀಧರರು, ಜೊತೆಗೆ ಕೃಷಿಯಲ್ಲಿ ಹೆಚ್ಚು ಆಸಕ್ತಿಯನ್ನು ವಹಿಸಿಕೊಂಡು ಸಾಕಷ್ಟು ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಸಣ್ಣ ಮಲ್ಲಿಗೆಯನ್ನು ಬೆಳೀತಾರೆ, ಕಬ್ಬು ಬೆಳೀತಾರೆ, ದಾಳಿಂಬೆಯನ್ನು ಬೆಳೀತಾರೆ, ಶೇಂಗಾ ಬೆಳೀತಾರೆ, ಮೆಕ್ಕೆಜೋಳ, ಹಾಗೆ ನುಗ್ಗೆಯನ್ನು ಸಹಿತ ಬೆಳೀತಾ ಇರ್ತಾರೆ. ಹೀಗೆ ಬೇರೆ ಬೇರೆ ಬೆಳೆಗಳನ್ನು ಬೆಳೆಯುವ ಮೂಲಕ ಅವರ ಕುಟುಂಬಕ್ಕೆ ಒಂದಿಷ್ಟು ಆರ್ಥಿಕವಾಗಿ ಸದೃಢತೆಯನ್ನು ಕಂಡುಕೊಳ್ಳೋಕ್ಕೆ ಏನೆಲ್ಲ ಸಾಧ್ಯತೆ ಇದೆಯೋ ಆ ಎಲ್ಲ ಕೆಲಸಗಳನ್ನು ಕೃಷಿಯಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಗಣೇಶ್ ಪಿ ಅವರೇ, ನಮ್ಮ ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮಸ್ಕಾರ ಸರ್. ಗಣೇಶ್ ಅವರೇ, ಈಗ ನಿಮ್ಮ ತಂದೆ ತಾತನವ್ರ ಕಾಲದಿಂದಲೂ ಕೃಷಿ ಮಾಡ್ತಾ ಬಂದಿದ್ರಿ? ಹೌದು ಸರ್, ನಮ್ಮ ತಾತ, ನಮ್ಮ ತಂದೆ ಮತ್ತೆ ನಾವೆಲ್ಲ ಜಾಯಿಂಟ್ ಫ್ಯಾಮಿಲಿ ಸರ್. ನಮ್ದು ಜಾಯಿಂಟ್ ಫ್ಯಾಮಿಲಿ ಸರ್. ನಾವು ಟೋಟಲ್ 40 ಮೆಂಬರ್ಸ್ ನಮ್ಮ ಮನೇಲಿ ಇದೀವಿ ಸರ್. ಈಗಲೂ ನಮ್ಮ ಮನೇಲಿ 40 ಮೆಂಬರ್ಸ್ ಇದೀವಿ ಸರ್. ಯಾರ್ಯಾರು ಒಟ್ಟೊಟ್ಟಿಗೆ ಇದ್ದೀರಾ? ನಾವು 8 ಜನ ಅಣ್ಣ ತಮ್ಮಂದ್ರಿ ಸರ್. 8 ಜನ ಅಣ್ಣ ತಮ್ಮಂದ್ರು ಒಟ್ಟಿದ್ದೀವಿ, ಕೂಡಿದ್ದೀರಿ? ಕೂಡಿದ್ದೀವಿ ಸರ್. ಈಗಿನ ಕಾಲಘಟ್ಟದಲ್ಲಿ ಕೂಡಿ ಬದುಕುವುದು ಕಷ್ಟ ಅನ್ಸುತ್ತೆ. ಅಂದ್ರೆ ತಮ್ಮ ತಮ್ಮ ಉದ್ಯೋಗಗಳನ್ನ ಕಂಡುಕೊಳ್ತಾ ಪ್ರತ್ಯೇಕವಾಗಿ ಕುಟುಂಬವನ್ನು ಮಾಡಿಕೊಳ್ಳುವಂಥದ್ದು ಹೆಚ್ಚು ಈ ಹೊಸ ಜೀವಮಾನದಲ್ಲಿ ನಡೀತಾ ಇರತಕ್ಕಂಥದ್ದು. ಇಷ್ಟು ವರ್ಷಗಳು 8 ಜನನು, 8 ಕುಟುಂಬಗಳು ನಿಮ್ಮ ಒಂದೇ ಮನೇಲಿದೆ? ಒಂದೇ ಮನೇಲಿದೆ ಸರ್. ಏನು ಇದಕ್ಕೆ ಇದ್ರ ಗುಟ್ಟೇನು, ಇಷ್ಟೆಲ್ಲ ಒಗ್ಗಟ್ಟಿನ ಗುಟ್ಟೇನು? ಇದು ಒಗ್ಗಟ್ಟಿನ ಗುಟ್ಟೇನಂದ್ರೆ ಸರ್, ಇದು ನಾವು ಕೂಡಿ ಬಾಳೋದ್ರಿಂದ, ಕೂಡಿ ಬಾಳಿದ್ರೆ ಸ್ವರ್ಗ ಸುಖ ಅಲ್ಲೇ ಐತಿ ಅಂತ ಏನು ಹೇಳ್ತೀವಲ್ಲ, ಅದಕ್ಕೆ ನಾವು ಅವಿಭಕ್ತ ಕುಟುಂಬದಲ್ಲಿ ನಾವು ಒಂದು ಸ್ವರ್ಗವನ್ನು ಕಾಣ್ತದೀವಿ ಸರ್. ಆಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಸರ್, ಈಗ ನಮ್ದು ಒಂದು ಇರ್ತಕ್ಕಂಥ ಜಮೀನಲ್ಲಿ ಒಂದು ನೀನು ಒಬ್ಬೊಬ್ಬರಿಗೆ ಒಂದು ವಹಿಸ್ಬಿಟ್ಟಿದೆ ಸರ್. ಏನು ವಹಿಸಿರ್ತೀವಿ ಅಂದ್ರೆ, ಒಂದು 10 ಎಕರೆ ನೀನು ಆ ಕಡೆ ನೀನು ಅದನ್ನ ಮೇಂಟೈನ್ ಮಾಡ್ಬೇಕು, ಮಲ್ಲಿಗೆ ಮೇಂಟೈನ್ ಮಾಡ್ಬೇಕು, ಇನ್ನೊಬ್ಬತ ಮೆಕ್ಕೆಜೋಳನ ಇರ್ತದೆ ಸರ್, ಆ ಕೊಡ್ಕೊಂಡು ಹೋಗ್ಬೇಕು ಅಂತಂದೇಳಿ ಒಬ್ಬೊಬ್ಬರಿಗೆ ಒಂದು ವಹಿಸ್ಕೊಂಡಿರ್ತೀವಿ ಸರ್. ಆಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಸರ್, ಒಬ್ಬರದೊಬ್ಬರದ್ದು ಅಂಡರ್ಸ್ಟ್ಯಾಂಡಿಂಗ್. ಅವರು ಎಷ್ಟಾಗಲಿ ನಮ್ಮನ್ನ ಅವರು ವಿದ್ಯಾವಂತ ಇದಾರೆ ಸರ್, ಒಬ್ಬರು ಮೇಷ್ಟ್ ಇದಾರೆ, ಇನ್ನು ಇದ್ದಾರಲ್ಲ 5-6 ಕ್ಲಾಸ್ ಎಲ್ಲ ಓದಿವಲ್ಲ, ಒಟ್ಟ ನಮ್ಮ ಕೆಲಸ ಅವ್ರಿಗೆ ಹೇಳೋದು, ನಾವು ಅವ್ರಿಗೆ ಹೇಳೋದು, ಒಟ್ಟ ಒಂದು ಸುಖ ದುಃಖನ ಹಂಚ್ಕೊಳ್ಳೋದು, ಹಂಗ ಒಟ್ಟು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಹೋಗ್ತದೆ ಸರ್ ಒಂದು ಬದುಕಿನ ಜೀವನ. ನೀವು 8 ಜನ ಅಣ್ಣ ತಮ್ಮರಿಗೂ ಮದುವೆ ಆಗಿದೆ? ಹೌದು ಸರ್, 8 ಜನ ಅವ್ರಿಗೂ ಮಕ್ಕಳಾಗಿದ್ದಾರೆ ಸರ್. ಮಕ್ಕಳು ಎಲ್ಲ ಸೇರಿ 40 ಜನ ನೀವು ಒಟ್ಟಿಗೆದ್ರಿ? ಒಟ್ಟಿಗೆದ್ದೀವಿ ಸರ್. ಈಗ ನಿಮ್ಮಲ್ಲಿ ಏನಂದ್ರೆ ಇಷ್ಟು ವರ್ಷಗಳವರೆಗೂ ಯಾವುದೇ ಸಣ್ಣ ಪುಟ್ಟಕ್ಕೂ ಏನಾದರೂ ಜಗಳಗಳು ಈ ಥರದ್ದು ತಾಪತ್ರಯಗಳು ಬಂದು ಡಿಸ್ಟರ್ಬೆನ್ಸ್ ಅನಿಸಿಲ್ವಾ ನಿಮಗೆ? ಅನಿಸುತ್ತೆ ಸರ್, ಅದು ಡಿಸ್ಟರ್ಬೆನ್ಸ್ ಇದೆ ಸರ್. ಅದನ್ನು ನಾವು ಏನು ಮಾಡ್ತೀವಿ ಸರ್ ಅಂದ್ರೆ, ರಾತ್ರಿ ಡಿಸ್ಟರ್ಬೆನ್ಸ್ ಏನೋ ಒಂದು ಜಗಳ ಆಯ್ತು ಅನ್ಸುತ್ತೆ, ಯಾವುದೋ ಒಂದು ಮಗುನ ಕಾಲಾಗಲಿ, ಒಂದು ನಮ್ಮ ಮಿಸಸ್ ಕಾಲಾಗಿನಾಯ್ತು ಅಂದ್ರೆ, ಅದು ಬೆಳಗ್ಗೆಲ್ಲ ನಾವು ಅವ್ರನ್ನ ಕೂಡಿಸಿ ಮತ್ತೆ ಅವ್ರ ಯಾವುದೇ ರೀತಿ ಮಾತಾಡಿ ಮತ್ತೆ ಅವ್ರ ಕೆಲಸಕ್ಕಾರ ಅವರು ಹೋಗ್ಬಿಡ್ತಾರೆ ಸರ್. ಅದನ್ನ ಸಮಜಾಯಿಸಿ ಹೇಳ್ತೀವಿ ಸರ್, ಈ ಥರ ಹೋದ್ರೆ ಹಿಂಗಿರುತ್ತೆ, ಈ ಥರ ಹೋಗ್ಬಾರ್ದು, ಜಗಳ ಆಡೋದ್ರಿಂದ ಏನಿರಲ್ಲ ಅಂತಂದೇಳಿ ಮತ್ತೆ ನಮ್ಮ ಅವರವರು ಪಾಡಿಗೆ ಅವ್ರ ಕಸಬಿಗೆ ಹೋಗ್ಬಿಡ್ತೀವಿ ಸರ್ ಬೆಳಿಗ್ಗೆ. ಈಗ ಇಡೀ ಕುಟುಂಬದ ಯಜಮಾನಿಕೆಯನ್ನ ಯಾರು ಮಾಡ್ತಾರೆ? ಇಡೀ ಕುಟುಂಬ ಯಜಮಾನಿಕೆ ನಾವೇ ಮಾಡ್ತೀವಿ ಸರ್. ಈಗ ನೀವು ಮಾಡ್ತೀರಿ, ಏನೇ ಹೆಚ್ಚು ಕಡಿಮೆ ಆದರೂ ಸುಧಾರಿಸ್ಕೊಂಡು ಹೋಗಿ ಸುಧಾರಿಸ್ಕೊಂಡು ಹೋಗ್ತೀವಿ ಸರ್. ಎಲ್ಲ ನಿರ್ವಹಿಸ್ಕೊಂಡು ಹೋಗೋದು ನೀವೇ ಗಣೇಶ್? ನೀವೇ ದೊಡ್ಡವರ? ಇಲ್ಲ ಸರ್, ನಾನು 7 ಸರ್. ನಾನು 7 ಸರ್. ಅಂದ್ರೆ ಚಿಕ್ಕವರಿಗೆ ಯಜಮಾನಿಕೆ? ಹೌದು ಸರ್, ಚಿಕ್ಕವರು ಯಜಮಾನಿಕೆ ಅಂದ್ರೆ ನಮ್ಮ ಅಣ್ಣವ್ರು ಅದಾರೆ ಸರ್. ಅವ್ರು ಏನೇ ಒಂದು ನಾವು ಯಾವಾರ ದೊಡ್ಡ ಮಟ್ಟದಲ್ಲಿ ಏನಾರ ಒಂದು ಹೊಲ ತಗೊಳ್ಬೇಕಂದ್ರೆ ಒಂದಿನ ಎಲ್ಲರೂ ಕೂಡಿ ನೈಟು ಎಲ್ಲ ಮಾತಾಡ್ಕೊಂಡು ಇಂಥ ಏನಾರ ಒಂದು ಇಂಥ ಒಂದು 50,000 ಒಂದು ಲಕ್ಷದ ಏನೋ ಬಂಡವಾಳ ಹಾಕ್ಬೇಕಂದ್ರೆ ರಾತ್ರಿ ಎಲ್ಲ ಕುಂತು ಚರ್ಚೆ ಮಾಡ್ತೀವಿ ಸರ್. ಚರ್ಚೆ ಮಾಡಿ ಹೌದಾ ಅದು ಅದರಿಂದ ಲಾಭ ಆಯ್ತಾ ಅದೇನು ನಷ್ಟ ಆಯ್ತಾ ಅಂತಂದು ಹೇಳಿದ್ರೆ ಅವರು ಒಂದು 4-6 ಮಂದಿ ನಮ್ಮ ಕಡೆಗೆ ಆದ್ರೆ ಹೌದು ಅದರಿಂದ ಮಾಡಿ ಚೆನ್ನಾಗಿ ದಳಂಬರಿ ಮಾಡಿದ್ರೆ ಚೆನ್ನಾಗಿ ಅದಕ್ಕೆ ಆ ಬೆಳೆ ಮಾಡಂತಂದೇಳಿ ಒಗ್ಗಟ್ಟಿನಿಂದ ಒಟ್ಟ ಒಂದು ಕುಟುಂಬವನ್ನು ಸಾಕ್ಸ್ತದೆ ಸರ್. ಒಟ್ಟು ಎಲ್ಲರ ಸಹಕಾರ ಮುಖ್ಯ ಸರ್. ಈಗ ನಿಮ್ಮ ತಂದೆ ಅಣ್ಣ ತಮ್ಮಂದ್ರೆ ಹೀಗೆ ಕುಡು ಕುಟುಂಬದಲ್ಲಿ ಇದ್ದಾರ? ಇಲ್ಲ ಸರ್, ಅವರು 4 ಒಬ್ಬರೇ ಸರ್, ತಂದೆಗೆ ಒಬ್ಬ ಮಗನ, ಹಂಗಾಗಿರೋದ್ರಿಂದ ಅವರು ಕೂಡು ಕುಟುಂಬದಲ್ಲಿ ಸರ್. ಅವರು ನಿಮ್ಮ ತಂದೆಯವರು ಇದ್ದಾರೆ? ನಮ್ಮ ತಂದೆಯವರಿಲ್ಲ, ತೀರ್ಕೊಂಡ್ರೆ ಸರ್. ಈಗ ನೀವು 8 ಜನ ಅಣ್ಣ ತಮ್ಮಂದ್ರು, 8 ಕುಟುಂಬಗಳು, ಮಕ್ಕಳು, ಇವರೆಲ್ಲರೂ ಒಟ್ಟಿಗೆ ಬದುಕ್ತಾ ಇದ್ದಾರೆ, ಒಟ್ಟಿಗೆ ಬರ್ತೀವಿ ಸರ್. ಕೃಷಿ ಏನೇನು ಮಾಡ್ತಾ ಇದ್ದೀರಿ ನೀವು ಸರ್? ನಾವು ಕೃಷಿಯಲ್ಲಿ ಮಲ್ಲಿಗೆ ಬೆಳಿತೀವಿ ಸರ್, ಮೆಕ್ಕೆಜೋಳ, ಆಮೇಲೆ ಶೇಂಗಾ, ಆಮೇಲೆ ಕನಕಾಂಬರಿ ಹೂವು ಹಾಕಿದ್ದೀವಿ ಸರ್, ಆಮೇಲೆ ದಳಂಬರಿ ಬೆಳಿತೀವಿ ಸರ್. ಒಟ್ಟು ಆಲ್ ಕ್ರಾಪ್ಸ್ ಅನ್ನ ಎಲ್ಲ ಬೆಳಿತೀವಿ ಸರ್. ಎಲ್ಲ ಬೆಳೆಗಳನ್ನ ಬೆಳಿತೀವಿ ಸರ್. ಒಟ್ಟು ನಾವು ಯಾವುದೇ ರೀತಿ ಯಾವ್ದನ್ನು ನಾವು ಮಾರ್ಕೆಟ್ ಹೋಗಿ ಕೊಂಡಲ್ಲ ಸರ್. ನಾವು ತರಕಾರಿಯಲ್ಲಿ 1 ಫಿಕ್ಸ್ ಮಾಡಿರ್ತೀವಿ ಸರ್. ನಾವು ಆ 1 ಎಲ್ಲ ಸೊಪ್ಪುಗಳನ್ನು ಬೆಳೆಗಳು ಹಾಕಿರ್ತೀವಿ ಸರ್. ಅಲ್ಲ ಹೊಲದಗಿನ ಊಟ ಮಾಡ್ತೀವಿ ಸರ್. 1 ಎಲ್ಲ ಫಿಕ್ಸ್ ಸರ್. ಅದು ಅದರಲ್ಲಿ ಮೆಣಸುಗಡೆ ಬಂತು, ಬದನೆಕಾಯಿ ಬಂತು, ಒಟ್ಟ ಕುಟುಂಬಕ್ಕೆ ಏನನ್ನ ನಾವು ತರಕಾರಿಗಳು ಆ ತರಕಾರಿಗಳು 1 ಫಿಕ್ಸ್ ಮಾಡಿರ್ತೀವಿ ಸರ್. ನಿಮ್ಮ ಮನೆಗೆ ಏನ್ ಬೇಕೋ ಅಲ್ಲೇ ತಗೊಂಡ್ಬರ್ತೀವಿ, ಅಲ್ಲೇ ತಗೊಂಡ್ಬರ್ತೀವಿ. ಉಳಿದಿದ್ದು ಮಾರ್ಕೆಟ್ಗೆ ಕೊಡಲ್ಲ. ನಿಮ್ಮ ಮನೆಗೆ ಎಷ್ಟು ಬೇಕು ಅಷ್ಟು ಬೆಳಿತೀರಿ? ಅಷ್ಟು ಬೆಳಿತೀವಿ. 1 ಬೇಕಾಗ್ತದೆ? ಅದು ಬೇಕಾಗ್ತದೆ. ಉಳಿದಿದ್ದು ನಮ್ಮ ಹೊಲದಲ್ಲಿ ಕೆಲಸಕ್ಕೆ ನಮ್ಮ ಆಳುಗಳು ಅಂತ ಬರ್ತಾರೆ ಸರ್, ಅವರಿಗೆ ತಗೊಂಡು ಹೋಗ್ತಾರೆ ಸರ್. ಅವರಿಗೆ ಫ್ರೀ ಕೊಟ್ಬಿಡ್ತೀರಿ? ಅವ್ರಿಗೆ ಫ್ರೀ ಕೊಡ್ತೀವಿ ಸರ್. ನಮ್ಮ ಮನೆಯಲ್ಲಿ ಕೆಲಸ ಮಾಡಿದ್ರೆ ಫ್ರೀ ಸರ್ ಅವರಿಗೆ. ತರಕಾರಿ ಏನೇ ಹಾಕಿರ್ಲಿ ಎಲ್ಲ ನಿಮ್ಗೆ ಏನೇನ್ ಬೆಳ್ಕೊಳ್ತೀರಿ? ನಿಮ್ ಮನೆಗೋಸ್ಕರ ಏನೇನ್ ಬೆಳಿತೀರಾ? ಸರ್, ನಮ್ಮ ಮನೆಗೋಸ್ಕರ ಅಂದ್ರೆ ತರಕಾರಿಯಲ್ಲಿ ಮೆಣಸಿನಕಾಯಿ ಹಾಕ್ತೈತಿ ಸರ್, ಬದನೆಕಾಯಿ ಹಾಕ್ತೈತಿ ಸರ್, ಆಮೇಲೆ ಸೊಪ್ಪಿನ ಐಟಮ್ ಸರ್, ಕೊತ್ತಂಬರಿ ಬಂತು, ಸಬೆ ಸೊಪ್ಪು ಬಂತು, ಮೆಂತ್ಯ ಸೊಪ್ಪು, ರಾಜಗಿರಿ, ಆಮೇಲೆ ಇನ್ನ ಸೊಪ್ಪಿನ ಐಟಮ್ಸ್ ಸರ್ ಎಲ್ಲ ಹಾಕಿರ್ತೀವಿ ಸರ್. ಆಮೇಲೆ ಇದು ಸರ್ ನಮಗೆ ಪುಷ್ಟಿದಾಯಕ ಆಗಿರ್ತಕ್ಕಂತ ಒಂದು ಗೆಣಸು ಕೂಡ ಒಂದು ಎರಡು ಮಡಿ ಮೂರು ಮಡಿನ ನಾವು ಹಾಕೊಂಡಿರ್ತೀವಿ ಸರ್. ಅವು ಕೇವಲ ಆಸನ ಆ ಕಡೆ ಎಲ್ಲ ಬೆಳಿತೆ ಅಂತ ಹೇಳಿದ್ರೆ ನಮ್ಮಲ್ಲೂ ನಾನು ಬೆಳೆದೀನಿ ಸರ್. ಹೌದಾ? ಹೌದು ಸರ್. ಇಲ್ಲಿ ಬೆಳಿಬೋದು ಗೆಣಸು? ಇಲ್ಲಿನೂ ಬೆಳಿಬೋದು ಸರ್. ಗೆಣಸನ್ನು ಬೆಳಿಬೋದು ಸರ್, ಆಲೂಗಡ್ಡೆನೂ ಬೆಳಿಬೋದು. ಈಗ ನೀವು ನಿಮ್ಮ ಮನೆಗೋಸ್ಕರ ತರಕಾರಿಗಳನ್ನ ಆಹಾರ ಬೆಳೆಗಳನ್ನು ಬೆಳ್ಕೊಳ್ತೀರಿ. ಸಾಮಾನ್ಯವಾಗಿ ಮಾರುಕಟ್ಟೆಗೆ ಬರ್ತಕ್ಕಂತ ತರಕಾರಿಗಳಿಗೆ ಔಷಧಿ ಸಿಂಪರಣೆ ಹೆಚ್ಚಿರ್ತದೆ ಅಂತ ಒಂದು ಮಾತಿದೆ. ನೀವು ಹೇಗೆ ನಿಮ್ಮ ಮನೆಗೋಸ್ಕರ ನೀವು ಬೆಳೆಕೊಳ್ತೀರಾ? ಔಷಧಿ ಸಿಂಪರಣೆ, ರಾಸಾಯನಿಕ ವಸ್ತುಗಳ ಬಳಕೆ ಇವೆಲ್ಲ ಯಾವ ಪ್ರಮಾಣದಲ್ಲಿದೆ? ಬಳಸ್ತಾ ಇದ್ರೋ ಅಥವಾ ಬಳಸ್ತಾನೆ ಇಲ್ವೋ, ಹೇಗೆ? ಸರ್, ನಮ್ಮ ಮನೆಗೆ ಏನು ಹಾಕಿರ್ತೀವಲ್ಲ ಆ ಒಂದರಲ್ಲಿ ರಾಸಾಯನಿಕ ಔಷಧನ ಬಳಸಲ್ಲ ಸರ್. ಅದರಲ್ಲಿ ಈಗ ಯಾವಾಗ ಸರ್ ಅಂದ್ರೆ ಇದು ಆಗಸ್ಟ್ ಅಲ್ಲ ಸರ್, ಆಗಸ್ಟ್ ತಿಂಗಳ ಬದನೆಗಾಗಿ ಭಾರಿ ಹುಳು ಇರ್ತದೆ ಸರ್. ಯಾಕಂದ್ರೆ ವಾತಾವರಣ ಕೂಲ್ ಇರೋದ್ರಿಂದ ಹುಳುಗಳ ಸಂಖ್ಯೆ ಹೆಚ್ಚಿಗೆ ಇರ್ತದೆ ಸರ್. ಅವಾಗ ಏನು ಮಾಡ್ತೀವಿ ನಾವು ಅವನ್ನ ನಮ್ಗೆ ಎಷ್ಟು ಬೇಕು ಅಷ್ಟು ಹರ್ಕೊಂಡು ಬಿಡ್ತೀವಿ ಸರ್. ಉಳಿಕೆದನ್ನು ಕೈಬಿಟ್ಬಿಡ್ತೀವಿ, ಅದು ಹುಳ ತಿಂದು ಆ ಬೀಜ ಅದು ಮೆಣಸಿನಕಾಯಿ ಎಣ್ಣೆಯಲ್ಲಿ ಕೊಯ್ಬಿಡ್ತು ಸರ್. ಮತ್ತೆ ಯಾವಾಗ ಸರ್ ಇದು ಡಿಸೆಂಬರ್ಲಿಂದ ಹುಳ ಕಡಿಮೆ ಆಗುತ್ತೆ ಸರ್, ಅವಾಗಲಿಂದ ಅದನ್ನು ನಾವು ಮನೆಗೆ ಒಣಮೆಣಸಿನಕಾಯಿ ಅಂತ ಮಾಡ್ಕೊಂತೀವಿ. ಆಮೇಲೆ ಇವು ಬದನೆಕಾಯಿಯನ್ನು ಬೆಳಿತೀವಲ್ಲ ಅವನ್ನ ನಾವು ಮನೆಗೆ ಯೂಸ್ ಮಾಡ್ಕೊಂತೀವಿ ಸರ್. ಅವಾಗ ಸೊಪ್ಪಿಗೇನು ಐಟಮ್ಸ್ಗೇನು ಅಷ್ಟು ಸಿಂಪರಣೆ ಮಾಡಲ್ಲ ಸರ್. ನಮ್ಮ ಮನೆಗೆ ಹಾಕಿರ್ತಕ್ಕಂಥ ಬೆಳೆಗಳಿಗೆ ರಾಸಾಯನಿಕ ಗೊಬ್ಬರ ಕಡಿಮೆ ಸರ್ ನಾವು ಬಳಸೋದು. ಕಡಿಮೆ ಅಂದರೆ ತಕ್ಕ ಮಟ್ಟಿಗೆ ಬೆಳೆಸ್ತೀರಿ ಅಂತ? ತಕ್ಕ ಮಟ್ಟಿಗೆ ಬೆಳೆಸಿ ಸರ್, ಸ್ವಲ್ಪ ಕಡಿಮೆ. ನಮ್ಮ ಅನಿಸಿಕೆ ಪ್ರಕಾರ ಭಾಳ ಕಡಿಮೆ ಸರ್ ನಾವು ಬಳಸೋದು. ಅದು ರಾಸಾಯನಿಕ ಗೊಬ್ಬರ ಭಾಳ ಕಡಿಮೆ. ಈಗ ನಿಮಗೆ ಒಟ್ಟು ಎಷ್ಟು ಕೃಷಿ ಭೂಮಿ ಇದೆ ಸರ್? ಒಟ್ಟು ನಮ್ಮದು ಒಂದು 100 ಎಕರೆ ಇದೆ ಸರ್. 100 ಎಕರೆ? 100 ಸರ್. 100 ಎಕರೆನೂ ಉಳುಮೆ ನಡೀತಾ ಇದೆಯಾ? ಹೌದು ಸರ್, 100 ಎಕರೆ ಉಳುಮೆ ನಡೀತದೆ ಸರ್. ಆರಕ ಡ್ರೈ ಲ್ಯಾಂಡ್ ಇದೆ ಸರ್, ಮತ್ತು ನೀರಾವರಿನೂ ಬೇರೆ ಇದೆ ಸರ್. ಈ 100 ಎಕರೆಯಲ್ಲಿ ಹ್ಞೂ ಸರ್ ನೀರಾವರಿ ಎಷ್ಟಿದೆ? ನೀರಾವರಿ ಒಂದು 60-70 ಎಕರೆ ಆಗುತ್ತೆ ಸರ್. ಹಾಂ ಹಾಂ, 60-70 ಎಕರೆ ನೀರಾವರಿ ಅಂದರೆ ಏನು? ನೀರಾವರಿ ಮೂಲ ಏನು ಅದಕ್ಕೆ? ನೀರಾವರಿ ಮೂಲ ಅಂದರೆ ನಮ್ಮದು ನಾವು ಈಗ 5 ಕಿಲೋಮೀಟರ್ ಇಂದ ನಮ್ಮ ಹೊಳೆ ಇದು ಇದೆ ಸರ್, ನಮಗೆ ತುಂಗಭದ್ರಾ ನದಿ ಇದೆಯಲ್ಲ ಸರ್, ಅದ್ರ ಪಕ್ಕದಲ್ಲಿ ನಮ್ಮದು ಹೊಲ ಇದೆ ಸರ್. ಅದು ಉಪನ್ಯಾಸಗಳ ಹತ್ತಿರ ಇದೆ ಸರ್. ನಮಗೆ ಅಲ್ಲಿಂದ ಇಲ್ಲಿಗೆ 3-4 ಕಿಲೋಮೀಟರ್ ಅಂತರ ಇದೆ ಸರ್. ಅಲ್ಲಿಂದ ಪೈಪ್ ಲೈನ್ ತಗೊಂಡು ಆ ಒಂದು ಕೃಷಿಯಲ್ಲಿ ನಾವು ಈಗ ಮಾಡ್ತಾ ಇದ್ದೀವಿ ಸರ್. ಪೈಪ್ ಲೈನ್ ತಂದಿದೆ? ಹಾಂ, ಪೈಪ್ ಲೈನ್ ತಂದಿದೆ ಸರ್. ಯಾವ ರೀತಿ ನೀವು ಪೈಪ್ ಲೈನ್ ಹಾಕೊಳ್ಳೋಕ್ಕೆ ಸರ್ಕಾರದಿಂದ ಪರ್ಮಿಷನ್ ಸಿಗು ಈ ಥರದ್ದು ಏನಾದರೂ? ಹಾಂ ಹೌದು ಸರ್, ನಮಗೆ ಅಡೆತಡೆಗಳು ಬಂದು ಸರ್. ನಾವು ಅಲ್ಲಿ ರೈಲ್ವೆ ಗೇಟು ದಾಟಕ್ಕೆ ಒಂದು ಸಮಸ್ಯೆ ಆಯ್ತು ಸರ್. ಆಮೇಲೆ ರೋಡ್ NH-13 ಸರ್ ದಾಟಕ್ಕೆ ಒಂದು ಸಮಸ್ಯೆ ಆಯ್ತು ಸರ್. ಅಲ್ಲಿಂದ ಹೋಗಿ ನಾವು ಸಾರಿಗೆ ಇಲಾಖೆಯಲ್ಲಿ ಹೋಗಿ ಒಂದು ಅನುಮತಿ ತಗೊಂಡಿದ್ದೆ ಸರ್. ಆಮೇಲೆ ಇದು ರೈಲಲ್ಲಿ ದಾಟಲಿಕ್ಕೆ ಇತ್ತೀಚೆಗೆ ರೈತರಿಗೆ ಅವಕಾಶ ಮಾಡಿಕೊಟ್ಟರು ಸರ್. ಮಾಡಿಕೊಟ್ಟಿದ್ದೆ? ಹೌದು ಸರ್, ಹುಬ್ಬಳ್ಳಿ ಮತ್ತು ಧಾರವಾಡ ಜಂಕ್ಷನ್ನಲ್ಲಿ ಹೋಗಿ ಅಲ್ಲಿ ಪರ್ಮಿಷನ್ ತಗೊಂಡು ಬಂದು ನಾವು ಪೈಪ್ ಲೈನ್ ದಾಟಿಸ್ಕೊಂಡು ಇವತ್ತು ಜೀವನ ನಡೆಸ್ತಿದ್ದೀವಿ ಸರ್. ಹೌದಾ? ಹೌದು ಸರ್. ಈಗ ಸುಮಾರು 60-70 ಎಕರೆಗೂ ನಿಮಗೆ ನದಿ ನೀರೇ? ಹಾಂ, ನದಿ ನೀರಲ್ಲ ಸರ್, ಇದು ಬೋರ್ವೆಲ್ ಸರ್, ಆದರೆ ಇಂಪ್ರೂವ್ಮೆಂಟ್ ಸರ್. ಹಾಂ, ಇಂಪ್ರೂವ್ಮೆಂಟಿಗೆ ನೀವು ಪೈಪ್ ಲೈನ್ ಹಾಕೊಂಡಿದ್ದೀರಿ? ಹೌದು ಸರ್. ಅಂದರೆ ನದಿ ನೀರು ಹಿನ್ನೀರು ಬರ್ತದ? ಹಾಂ, ಹಿನ್ನೀರು ಬರ್ತದೆ ಸರ್. ಹಿನ್ನೀರು ನದಿ ತುಂಬಿ ಹಿನ್ನೀರು ಬಂದಾಗ ಮಾತ್ರ ನಿಮ್ಗೆ ಈ ಕಡೆ ಬರ್ತದೆ? ಈ ಕಡೆ ಬರುತ್ತೆ ಸರ್. ಹಾಂ ಹಾಂ, ಒಂದು ಮಾರ್ಚ್ ಮೇ ಜೂನಲ್ಲಿ ನಮಗೆ ಟಫ್ ಆಗುತ್ತೆ ಸರ್. ಯಾಕಂದ್ರೆ ನಮಗೆ ತುಂಗಭದ್ರಾ ನದಿ ಇರಲ್ಲ, ಅವಾಗ ನೀರು ಇರಲ್ಲ ಸರ್. ಆ ಟೈಮಲ್ಲಿ ಸ್ವಲ್ಪ ಒಂದು 15-20 ಎಕರೆ ಅಷ್ಟು ಇರುತ್ತೆ ಸರ್. ಯಾವಾಗ ನದಿ ತುಂಬಿದೆ ಅಂದ್ರೆ 60-70 ಎಕರೆ ರನ್ನಿಂಗ್ ಆಗುತ್ತೆ ಸರ್. ನೀರು ನಿರಂತರವಾಗಿ ಬರ್ತಾ ಇರ್ತದೆ? ಹಾಂ, ಬರ್ತಾ ಇರ್ತದೆ ಸರ್. ಅಲ್ಲಿಂದೇನ್ ಮೋಟ್ರಿಂದ ಇದು ಮಾಡ್ತೀರ? ಹಾಂ ಸರ್, ಮೋಟ್ರ್ ಸರ್. ಒಂದ್ ಹತ್ರ ಸಂಪ್ ಮಾಡಿ ಸರ್, ಈಗ 5 ಕಿಲೋಮೀಟರ್ ಅಲ್ಲಿ ನಡುಕ ಒಂದ್ ಹತ್ರ ಸಂಪ್ ಇದೆ ಸರ್. ಆ ಸಂಪಿನಲ್ಲಿ ನೀರು ಸ್ಟಾಕ್ ಮಾಡ್ತೀವಿ, ಮತ್ತೆ ಅಲ್ಲಿಂದ ಇಲ್ಲಿಗೆ ಡಂಪ್ ಮಾಡ್ಕೊಂತೀವಿ ಸರ್ ನೀರು. ಓ, ಹಂಗೆ. ಇಲ್ಲಿ ಏನ್ ಮಾಡ್ಕೊಂಡ್ರಿ ನೀವು ಸ್ಟಾಕ್ ಮಾಡ್ಕೊಳಕ್ಕೆ? ಇಲ್ಲಿ ಸ್ಟಾಕ್ ಮಾಡಿದ್ರೆ ಹೊಂಡ ಮಾಡಿದ್ವಿ ಸರ್. ಕೃಷಿ ಹೊಂಡ ತರ? ಕೃಷಿ ಹೊಂಡ. ಎಷ್ಟು ಅಳತೆಯಲ್ಲಿ ಮಾಡಿದ್ರಿ? ಅದು 200x200 ಇದೆ ಸರ್. ಅಲ್ಲಿ 2 ಮೋಟರ್ ಅಲ್ಲಿಂದ ಇದಕ್ಕೆ ನೀರು ಡಂಪ್ ಮಾಡ್ಕೊಂತೀವಿ ಸರ್. ಈಗ ನಿಮ್ಗೆ ಇಷ್ಟೆಲ್ಲ ನೀರಾವರಿ ಮೂಲಗಳನ್ನು ಮಾಡ್ಕೊಳ್ಳೋದಕ್ಕೆ ಸರ್ಕಾರದ ಯಾವ ಯಾವ ಯೋಜನೆಗಳನ್ನ ಬಳಸ್ಕೊಳ್ತಾ ಇದ್ದೀರಿ? ಸರ್ಕಾರದ ಯೋಜನೆಗಳನ್ನು ಸರ್ ಅಂದ್ರೆ ನಾವು ಯಾವುದು ಇಲ್ಲಿವರೆಗೆ ಕೇಳಿಲ್ಲ ಸರ್. ಸರ್ಕಾರದ ಯೋಜನೆಗಳಂದ್ರೆ ಯಾವ ತಗೊಂಡಿಲ್ಲ ಸರ್. ಈಗ ಕೃಷಿ ಇಲಾಖೆಗೆ ಹೋದಾಗ ಮೆಕ್ಕೆಜೋಳನ ಸಬ್ಸಿಡಿಯಲ್ಲಿ ತಗೊಂಡಿವಿ ಸರ್. ಆಮೇಲೆ ಬೀಜ ಸರ್, ಯಾವುದು ಇದು ಭತ್ತ ಆಗಿರ್ಬೋದು ಅವನ್ನ ತಗೊಳ್ತೀವಿ ಸರ್. ಮತ್ತೆ ಇದನ್ನ ಬಿಟ್ಟರೆ ಬೇರೆ ಏನು ತಗೊಂಡಿಲ್ಲ ಸರ್. ಅಂದ್ರೆ ಬೀಜ ಖರೀದಿಗಳಲ್ಲಿ ಮಾತ್ರ ನೀವು ಸಬ್ಸಿಡಿಯಲ್ಲಿ ತಗೊಳ್ತಾ ಇದ್ದೀರಿ? ತಗೊಳ್ತಿದ್ದೀವಿ ಸರ್. ಈಗ ನೀವು ಸುಮಾರು ಬೇರೆ ಬೇರೆ ಬೆಳೆಗಳನ್ನ ಬೆಳಿತಿದ್ರೆ, ಮಲ್ಲಿಗೆ, ಸಣ್ಣ ಮಲ್ಲಿಗೆ ಬೆಳಿತೀರಿ, ಕಬ್ಬು ಬೆಳಿತೀರಿ, ದಾಳಿಂಬೆ ಬೆಳಿತಿದ್ರಿ, ಶೇಂಗಾ, ಮೆಕ್ಕೆಜೋಳ, ನುಗ್ಗೆ, ಇದು ಈ ಸಣ್ಣ ಮಲ್ಲಿಗೆ ಇಲ್ಲಿ ಇದನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಎಷ್ಟು ವರ್ಷಗಳಿಂದ ನೀವು ಬೆಳಿತಿದ್ರಿ? ಸರ್, ಇದು ನಮ್ಮಪ್ಪ ಮಾಡಿರ್ತಕ್ಕಂತ ಬೆಳೆ ಸರ್. ಅದು ನಮ್ಮಪ್ಪ ಮೂಲ ಆಧಾರಿತ ಕಸಬು ಸರ್. ಅದು ನಾ ಫಸ್ಟ್ ನಮ್ಮಪ್ಪರು 1 ಎಕರೆ ಹೆಚ್ಚಿದ್ರು ಸರ್. ಅದು 1 ಎಕರೆ ಹೆಚ್ಚಿದಾಗ ಅವರು ಮಾಮೂಲಿಯಾಗಿ ಅಷ್ಟೇ ಒಂದು 15-34 ಕೆಜಿ ಸೀಸನ್ 30 ಕೆಜಿ ಬರುತ್ತೆ ಸರ್. ಮಾಮೂಲಿಯಾಗಿ 15-20 ಕೆಜಿ ಬರೋದು. ಅಲ್ಲಿ ನಮ್ಮ ಹೊಲಕ್ಕೆ ಕೆಲಸ ಮಾಡಲಿಕ್ಕೆ ಒಂದು 10 ಮಂದಿ ಹೆಣ್ಮಕ್ಳು ಬರೋದು ಸರ್. ಅವಾಗ ನಾನು ಓದಿದ್ದೀನಿ ಸರ್. ಅವಾಗ BEd ಮಾಡ್ಲಿಕ್ಕೆ ಹೋಗಿದ್ದೆ. ಆಮೇಲೆ ನಾನು ಬೇರೆ ಕಡೆ ಹೋಗಿದ್ದೀನಿ ಸರ್. ಬೇರೆ ಕಡೆ ಇಲ್ಲಿ ಪಾಠ ಮಾಡೋಕೆ ಹೋದಾಗ ಅಲ್ಲಿ ಏನು ಮಾಡಿದ್ರು ಸರ್, ನನಗೆ ಸಂತೃಪ್ತಿ ಆಗತಕ್ಕಂಥ ಸ್ಯಾಲ್ರಿನ ಕೊಡಲಿಲ್ಲ ಅವರು. ಅವ್ರು ಕೊಡ್ತಕ್ಕಂಥ ಸ್ಯಾಲ್ರಿ ಎಷ್ಟು ಸರ್, ಕಡಿಮೆ ಆಯಿತು. ಬರೀ 2,000 ಕೊಟ್ಟರೆ 3,000 ಕೊಟ್ಟರೆ ಸಾಯಂಕಾಲ ಅವ್ರಿಗೆ ದುಡ್ಸ್ಕೊಳ್ಳೋಣ. ಅದಕ್ಕೆ ನಾನು ಇವ್ರನ್ನೆಲ್ಲ ನೋಡಿ ಇನ್ನೂ ಹೆಚ್ಚಿಗೆ ಹಾಕ್ಬೋದಲ್ಲ ಅಂತಂದೇಳಿ ಆ ಒಂದು ಎಲ್ಲಿ ಹೋಗೋದು ಬೇಡ ಅಂತಂದರೆ ಅಲ್ಲಿಂದ ವಾಪಸ್ ಬಂದು ಸರ್, ಅಲ್ಲಿಂದ ನಾನು ತೋಟಗಳು ಇಂಪ್ರೂವ್ ಮಾಡ್ಕೊಂತ ಬಂದು ಸರ್. 1 ಎಕರೆ, 2 ಎಕರೆ, 3 ಎಕರೆ. ಈಗ ಆಲ್ರೆಡಿ ನಮ್ಮ ಹೊಲದಲ್ಲಿ 60-70 ಜನ ಲೇಡೀಸ್ ಮಗ್ಗೆ ಇರ್ತಾರೆ ಸರ್. 70 ಜನ ದಿನ ಕಂಟಿನ್ಯೂ ಇರ್ತಾರೆ ಸರ್. 70 ಜನಕ್ಕೆ ಕೆಲಸ? ಹಾಂ, ಕೆಲಸ ಸರ್. ಮಾರ್ಚ್ನಿಂದ ಸ್ಟಾರ್ಟ್ ಆಗಿ ಸರ್ ಲಾಸ್ಟ್ ನವೆಂಬರ್ಗೆ ಎಂಡ್ ಆಗುತ್ತೆ ಸರ್. ಅದು 6 ಬೆಳೆ ಸರ್ ಅದು ಕ್ರಾಪ್. 6 ನಮ್ಮ ಹೊಲದಾಗ 70 ಜನ ಕೆಲಸ ಮಾಡ್ತಾರೆ. ಕೆಲಸ ಮಾಡ್ತಾರೆ. ಈಗ ಒಬ್ಬರಿಗೆ ಎಷ್ಟು ಕೂಲಿ ಕೊಡ್ತಾರೆ ದಿನಕ್ಕೆ ಸರ್? ಅವರಿಗೆ 1 ಬಿಡಿಸ್ಲಿಕ್ಕೆ ಸರ್ ಈಗ 70 ಕೊಡ್ತಿದ್ದೆ ಸರ್. 70 70 ಒಂದು ಕೆಜಿ. ಒಬ್ಬ ಕೂಲಿಕಾರರು ಒಂದು ದಿನಕ್ಕೆ ಎಷ್ಟು ಕೆಜಿ ಬಿಡಿಸ್ಬೋದು ಸರ್? ಒಬ್ಬ ಕೂಲಿಕಾರು, ಒಬ್ಬ ಹೆಣ್ಮಗಳು 3-4 ಬಿಡಿಸ್ತಾರೆ ಸರ್. 4 ಕೆಜಿವರೆಗೆ ಬಿಡಿಸ್ತಾರೆ ಸರ್. ಈ ಒಂದು 280-300 ದುಡಿತಾರೆ. ಹಾಂ, ದುಡಿತಾರೆ ಸರ್. ಈಗ ನಿಮಗೆಲ್ಲ ಕೂಲಿಕಾರರು ನಿಮ್ಮ ನಿಮ್ಮ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಸುಲಭವಾಗಿ ಸಿಗ್ತಾರೋ ಅಥವಾ ಬೇರೆ ಬೇರೆ ಕಡೆಯಿಂದ ಕರೆಸ್ಕೊಳ್ತಾರೋ ಹೇಗೆ? ಇಲ್ಲ ಸರ್, ನಮ್ಮ ಪರ್ಲ ಸರ್ ನಮಗೆ ಸುಲಭವಾಗಿ ಸಿಗ್ತಾರೆ ಸರ್. ನಮಗೆ ನಮಗೆ ತೊಂದರೆ ಆದಾಗ ನಾವು ಆಟೋಗಳ ಮುಖಾಂತರ ಅವ್ರನ್ನ ಕರೆಸ್ಕೊಂಡು ಮಗ್ಗೆ ಇರ್ತೀವಿ ಸರ್. ಬೇರೆ ಕಡೆಯಿಂದ ಯಾವ್ಯಾವ ಕಡೆಯಿಂದ ಕರೆಸ್ಕೊಳ್ತೀರಿ ಸರ್? ನಾವಿಲ್ಲಿ ಅಂಬಾಪಟ್ಟಣ ನಮ್ಮ ಹತ್ರ ಆಯ್ತು ಸರ್. ಆಮೇಲೆ ಇಲ್ಲಿ ಮಹಿಮನಹಳ್ಳಿ, ಆಮೇಲೆ ಅಲಗಾಪುರ, ಗುಳೆದಾಳು, ಈ ಕಡೆ ಉಪ್ನಾಯಕನಹಳ್ಳಿ, ಹೆಗ್ದಾಳು, ಪಿಂಚರ ಹೆಗ್ದಾಳು ಅಂತಿದೆ ಸರ್. ಆ ಊರಿನಿಂದಲೂ ಬಂದಿರ್ತಾರೆ ಸರ್. ನಮಗೆ ಈಗ ನೋಡಿ, ನಿಮ್ಮ ಮಾತುಗಳನ್ನು ಕೇಳಿದರೆ ಕೃಷಿ ಒಂದು ಉದ್ಯಮ. ಹೌದು ಸರ್. ನಾವು ಏನೆಲ್ಲ ನಮ್ಮ ಕುಟುಂಬ ಜೀವನ ನಿರ್ವಹಣೆಗೆ ದುಡಿಮೆ ಮಾಡಬಹುದು, ಜೊತೆಗೆ ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ನಮ್ಮ ಹಳ್ಳಿಗಳಲ್ಲಿ ವಾಸವಾಗಿರ್ತಕ್ಕಂಥ ಸುತ್ತಮುತ್ತಲ ಗ್ರಾಮಗಳಲ್ಲಿ ವಾಸವಾಗಿರ್ತಕ್ಕಂಥ ಕೃಷಿ ಕೂಲಿ ಕಾರ್ಮಿಕರಿಗೂ ಸಹಿತ ಕೆಲಸ ಕೊಡ್ಬೋದು. ಸುಮಾರು 60-70 ಜನರಿಗೆ ನೀವು ವರ್ಷ ಪೂರ್ತಿ ಕೆಲಸ ಕೊಡ್ತಾ ಇದ್ದೀರಿ. ಮಲ್ಲಿಗೆ ಬಿಡಿಸೋದಾಗಿರ್ಬೋದು, ಬೇರೆ ಕೆಲಸಗಳಲ್ಲೇ ಆಗಿರ್ಬೋದು, ಎಲ್ಲದೂ ಕೊಡ್ತಾ ಇದ್ದೀರಿ. ಸೊ ಹಾಗಾಗಿ ನೀವು ಸ್ನಾತಕೋತ್ತರ ಪದವಿಯನ್ನು ಮುಗಿಸಿದಿರಿ. ಏನು ಓದಿದ್ರಿ? ನಮ್ದು BA BEd ಸರ್. BA BEd ಆಗಿದೆ. ಪದವೀಧರರು BA BEd ಆಗಿದೆ. ನೀವು ಸರ್ಕಾರಿ ನೌಕರಿಗೆ ಪ್ರಯತ್ನ ಮಾಡಿದ್ರಾ? ಹೌದು ಸರ್, ಸರ್ಕಾರಿ ನೌಕರಿಗೆ ಪ್ರಯತ್ನ ಮಾಡಿ ಸರ್. ಒಂದ್ಸಲ ಮಾಡಿದ್ ಸರ್, ತಿರುಗ 2 ಮಾಡಿದೆ. ಇದು ನಾನು ಕೆಲವೊಬ್ರು ಹೇಳಿದ್ ಸರ್, ಹಿಂಗ ಹೋಗಿದ್ದೆ. ನಿನ್ನೆ ನೀನು ಕೃಷಿಯನ್ನು ಮುಂದುವರಿಸಿಕೊಂಡು ಹೋದ್ರ ನೀನೇ ಇನ್ನೊಬ್ರಿಗೆ ಉದ್ಯೋಗ ಕೊಡ್ಬೋದು ಅಂತ ಹೇಳಿದ್ರ. ಆದ್ರೆ ಈಗ ಇತ್ತೀಚಿನ ದಿನ ಸರ್, ಸರ್ಕಾರಿ ನೌಕರಿ ಬೇಕು, ಸರ್ಕಾರಿ ನೌಕರಿ ಬೇಕಂತ ಏನು ಜನ ಅಂಬರ್ಸ್ತಾರಲ್ಲ, ಆ ಲೆಕ್ಕಕ್ಕೆ ಹೋಗಿದ್ದೀನಿ ಸರ್. ನಾನು ಕೂಡ ಕೆಲವೊಂದು ಟೈಮಲ್ಲಿ ಪಾರ್ಟ್ ಟೈಮ್ ಮಾಡ್ಕೊತೀನಿ. ಅಲ್ಲಿಂದ ವಾಪಸ್ ಬಂದು ಏನು ಮಾಡಿದ್ ಸರ್, ಈಗ ಇವ್ರು ಕೊಡ್ತಕ್ಕಂಥ 5,000-10,000 ಸ್ಯಾಲ್ರಿ ಬ್ಯಾಡ್ ಅಂತಂದೇಳಿ, ಈಗ ಆಲ್ರೆಡಿ ನಾನು ವಾರಕ್ಕೆ 45,000 ಪೇಮೆಂಟ್ ಮಾಡ್ತೇನೆ ಸರ್. ಲೇಬರ್ ನೀವೇ ಸ್ವಂತ ಪೇಮೆಂಟ್? 45,000-50,000 ಪೇಮೆಂಟ್ ವಾರಕ್ಕೆ. ವಾರಕ್ಕೆ ಸರ್? ಓಹೋ. ವಾರ ವೀಕ್ಲಿ ಸರ್, ಭಾನುವಾರ ಪೇಮೆಂಟ್. ಎಲ್ಲ ಕೃಷಿಕಾರ್ಮಿಕ 50,000 ಪೇಮೆಂಟ್ ಮಾಡ್ತೀನಿ ಸರ್. ಸೀಸನ್ ಒಳಗೆ, ಸೀಸನ್ ಕಡಿಮೆ ಆದಂಗೆಲ್ಲ 20,000-30,000 ಆಗುತ್ತೆ ಸರ್. ಏನು ಕಡಿಮೆ ಒಳಗೆ ನಾನು ಪೇಮೆಂಟ್ ಮಾಡ್ತೀನಿ ಸರ್, ಅಂದ್ರೆ 20,000 ಒಳಗಂತೂ ಮಾಡಲ್ಲ. ವಾರಕ್ಕೆ ವಾರಕ್ಕೆ ವಾರಕ್ಕೆ 20,000 ಒಳಗಂತೂ ಎಂದೂ ಆಗಿಲ್ಲ ಸರ್. ಈಗ ನಿಮ್ಗೆ ಹೆಮ್ಮೆ ಅನ್ಸುತ್ತೆ? ನನಗೆ ಹೆಮ್ಮೆ ಅನ್ಸುತ್ತೆ ಸರ್. ನಾನು ಯಾಕೆ ಇನ್ನೊಬ್ಬರ ಕೈ ಕೆಳಗೋಗಿ ದುಡಿಯಕ್ಕೆ ಹೋಗಿದ್ದೆ, ಈಗ ನಾನೇ ಎಷ್ಟು ಜನರಿಗೆ ಕೆಲಸ ಕೊಟ್ಟಿನಿ ಅಂತೇಳಿ ತೃಪ್ತಿ ಇದೆ ಸರ್. ಅದು ನಾವು ಹೆಂಗೆ ತಿಳ್ಕೊಂಡೆ ಸರ್, ಅವರು ನಮಗೆ ದೇವರಾದ್ರೆ ನಾವು ಅವ್ರಿಗೆ ದೇವರು. ಕಾರ್ಮಿಕರು ನಮಗೆ ದೇವ್ರು ಸರ್. ಹೌದು, ಸಕಾಲಕ್ಕೆ ಅವ್ರು ಸಿಗದ ಹೋದ್ರೆ ಕಷ್ಟ ಆಗುತ್ತೆ. ಹಾಂ, ಸಕ್ಕ ಸರ್, ಅವರೇ ದುಡ್ಡು ಕೊಟ್ಟಕ್ಕೆ ನಾವು ಇಷ್ಟೆಲ್ಲ ಪ್ರಗತಿ ಕಂಡಿವಿ. ಅದಕ್ಕೆ ನಾವು ಏನಂತ ಅಂಡರ್ಸ್ಟ್ಯಾಂಡಿಂಗ್ ಹೋಗ್ಬೇಕು ಸರ್, ಅಂದ್ರೆ ಅವ್ರು ನಮಗೆ ದೇವರಾದ್ರೆ ನಾವು ಅವ್ರಿಗೆ ದೇವರು. ಅದಕ್ಕಾಗಿ ಅವ್ರಿಗೆ ಹೇಳ್ತೀನಿ ಸರ್, ಯಾವತ್ತು ಮನುಷ್ಯರು ನಾನು ನಿನ್ನನ್ನು ನಮಗೆ ನೀವು ದೇವರಿದ್ರೆ ನಾವು ನಿಮಗೆ ದೇವರಾದ್ರೆ ಮಾತ್ರ ನಮ್ಮ ಒಂದು ಜೀವನ ಸಾಗುತ್ತೆ. ಹಾಗಾಗಿ ನಾವು ಯಾವತ್ತೂ ರೀತಿ ಮನುಷ್ಯನ ಮನುಷ್ಯನಾಗೆ ಕಾಣಬೇಕು ಹೊರತು ಯಾವ ಮನುಷ್ಯನ ಇವನು ಕಾರ್ಮಿಕ ಇವನು ಕನಿಷ್ಠ ಅಂತ ಎಂದೂ ಕಾಣಬಾರ್ದು ಸರ್. ಅದರಲ್ಲಿ ತೃಪ್ತಿ ಇಲ್ಲ ಸರ್. ನನಗಂತೂ ಈ ವ್ಯವಸಾಯದಲ್ಲಿ 100-101 ತೃಪ್ತಿ ಇದೆ ಸರ್. ತೃಪ್ತಿ ಸರ್. ನಮ್ಮನೆಯಲ್ಲಿ ಈ ಜಯಂತಿ ಫ್ಯಾಮಿಲಿ ಒಳಗೆ ಒಟ್ಟ ಈ ಹುಡುಗರು 15-20 ಹುಡುಗರು ನಮ್ಮನೆ ಇರುತ್ತೆ ಸರ್. ಈಗ ಕೃಷಿಗೆ ಬಹಳ ಮುಖ್ಯವಾಗಿ ಗೊಬ್ಬರದ ಮೂಲ ಏನಿದೆಯಲ್ಲ, ಬಹಳ ಅಗತ್ಯ. ಅದು ಕೊಟ್ಟಿಗೆ ಗೊಬ್ಬರ ಆಗಿದೆ. ಇದಕ್ಕೆ ದನಕರುಗಳ ಸಾಕಾಣಿಕೆನೂ ಬಹಳ ಮುಖ್ಯ. ನೀವು ದನಕರುಗಳನ್ನ ಸಾಕೊಂಡಿದ್ರು ಅಥವಾ ಗೊಬ್ಬರ ಹೊರಗಡೆ ಖರೀದಿ ಮಾಡಿದ್ರು ಹೇಗೆ? ಇಲ್ಲ ಸರ್, ಗೊಬ್ಬರನ ಹೊರಗಡೆ ತಗೋಬಾರ ಸರ್. ಗೊಬ್ಬರನೇ ಹೊರಗಡೆ ತಗೊಂಡ್ರೆ ಆ ಗೊಬ್ಬರದ ಒಂದು ಏನಾಗುತ್ತೆ ಸರ್, ಇಲ್ಲಿ ನಾವು ಆ ರೊಕ್ಕನ ಅಲ್ಲೇ ಇನ್ವೆಸ್ಟ್ ಮಾಡಿದಾಗ ಲಾಭ ನಮಗೇನು ಸರ್, ಅದು ಬರ್ತಕ್ಕಂಥ ಲಾಭ ಅಲ್ಲಿ ಕಡಿಮೆ ಆಗುತ್ತೆ ಸರ್. ನಾವು ಏನು ಮಾಡ್ಬೇಕು ಸರ್, ನಾವು ಮನೆಗೆ ಪಶುಗಳು ಸಾಕ್ಬೇಕು ಸರ್. ನಮಗೆ ಆಲ್ರೆಡಿ 45 ಎಮ್ಮೆಗಳು ಇದಾವೆ. 45 ಎಮ್ಮೆಗಳು ಇದೆ ಸರ್. ಒಂದು 10 ಆಕಳು ಇದಾವೆ ಸರ್. ಆ ಗೊಬ್ಬರ ಏನು ಸರ್, ಅವನು ನಾವು ಹಾಲು ಇಣ್ತೀವಿ ಸರ್. ಆ ಹಾಲು ಯಾವುದೇ ರೀತಿ ಮಾರಲ್ಲ ಸರ್. ಮಾರಲ್ಲ ಸರ್. ನಮ್ಮ ಹೊಲದಲ್ಲಿ ಕೆಲಸಕ್ಕೆ ಬರ್ತಕ್ಕಂಥ ಜನರಿಗೆ ನಾವು ಕೊಡ್ತೀವಿ ಸರ್. ಅವರಿಗೆ ಕಾರ್ಮಿಕರು ಅನ್ಬಾರ್ದು ಸರ್. ನಾವು ನಮ್ಮ ಮನೆಯವರೇ ಅನ್ಬೇಕು. ಅವರಿಗೆ ಮಜ್ಜಿಗೆ ಕೊಡ್ತೀವಿ ಸರ್ ಹಾಲು. ಆಮೇಲೆ ಯಾವುದೇ ರೀತಿ ನಮ್ಮ ಅಜ್ಜ ಅಮ್ಮನಿಂದ ನಾವು ಹಾಲು ಮಾರಿಲ್ಲ ಸರ್. ಮಾರಿಲ್ಲ ಸರ್. 40 ಈಗ ಆಲ್ರೆಡಿ 10 ಇಂಡಿರ್ಗಳು ನಾವು ಹಾಲು ಮಾರಲ್ಲ. ಈಗ 10 ಹಾಲು ಹಿಂಡ್ತದೆ ಅಂತ ಇಟ್ಕೊಳ್ಳಿ. ಓಕೆ ಸರ್. ಬೆಳಗ್ಗೆ ಒಂದು 1 2-3 ಲೀಟರ್ ಹಾಲು ಹಿಂಡಿದ್ರೆ ಸಹಿತ ಒಂದು 30 ಲೀಟರ್ ಹಾಲು ನಿಮ್ಮ ಮನೇಲಿ ಸ್ಟಾಕ್ ಇರ್ತದೆ. ಅಷ್ಟು ಹಾಲನ್ನು ನೀವು ಬಳಕೆ ಮಾಡ್ಕೊಳ್ತೀವಿ. ನೀವೆಷ್ಟು ಬಳಕೆ ಮಾಡ್ಕೊಳ್ತೀವಿ, ಎಷ್ಟು ನಿಮ್ಮ ಕಾರ್ಮಿಕರಿಗೆ ಅಥವಾ ನಿಮ್ಮ ಹೊಲದಲ್ಲಿ ಕೆಲಸ ಮಾಡೋರಿಗೆ ಕೊಡ್ತೀರಿ, ಹೇಗೆ ಅವ್ರು ಬಂದು ಇಲ್ಲೇ ಇಸ್ಕೊಂಡು ಹೋಗ್ತಾರಾ ಅಥವಾ ಹೇಗೆ ಅದು? ಇಲ್ಲ ಸರ್, ನೀವು ಹೇಳ್ತೀರಾ ಸರ್. ಈಗ ಹತ್ತು ಲೀಟರ್ ನೀವು ಸೇವ್ ಮಾಡಿ ಮಾರ್ಬೋದು ಉಳಿಕೆ ದಾಲ್ ಅಂತ ಹೇಳ್ತೀರಿ ಸರ್. ಈಗ ಉಳಿಕೆ ದಾಲನ್ನು ಏನ್ ಮಾಡ್ತೀವಿ ಸರ್, ನಾವೀಗ ಎಮ್ಮಿಗಳು ಪಶುವಾಗಿ ಅಂದ್ರೆ ದಷ್ಟಪುಷ್ಟವಾಗಿ ಬೆಳಿಲಿಕ್ಕೆ ನಮ್ಗೆ ಎಷ್ಟು ಬೇಕು ಅಷ್ಟೇ ಹೇಳ್ತೀನಿ ಸರ್. ಉಳಿಕೆದ ಹಾಲನ್ನು ಆ ಕರುವಿಗೆ ಬಿಡ್ತೀವಿ, ಕರುಗಳಿಗೆ ಬಿಡ್ತೀವಿ, ಕರುಗಳಿಗೆ ಬಿಡ್ತೀವಿ. ಆಮೇಲೆ ಸರ್ ಅವರು ಹಾಲು ಏನು ಲೇಬರ್ ಬರಕ ದೂರ ಆಗಿ ಸರ್, ಯಾಕಂದ್ರೆ ಪಕ್ಕದ ಊರಿನಿಂದ ಬರ್ತಕ್ಕಂದ್ರೆ ನಮ್ಮ ಮಜ್ಜಿಗೆ ಒಯ್ತೀವಿ ಸರ್. ಮಜ್ಜಿಗೆ ಒಯ್ತೀರ? ಮಜ್ಜಿಗೆ ಒಯ್ತಿರೋ ಸರ್, ಒಂದ್ ಎರಡು ಮೂರು ಕೊಡಲಾಗುವಷ್ಟು ಮಜ್ಜಿಗೆಯನ್ನು ಹೊಲದಲ್ಲಿ ತಗೊಂಡೋಗ್ತೀವಿ. ಹೊಲದಲ್ಲಿ ಅವ್ರು ಕೆಲ್ಸಕ್ಕೆ ಬಂದಲ್ಲೇ ಕೊಡ್ತೀರಿ? ಕೆಲ್ಸಕ್ಕೆ ಬಂದಲ್ಲೇ ಮಜ್ಜಿಗೆಯನ್ನು ಕೊಡ್ತೀವಿ ಸರ್. ಅವ್ರ ಮಜ್ಜಿಗೆ ಆಗಿರ್ಬೋದು, ಇಲ್ಲ ನಮ್ಮ ಮನೇಲಿ ಬೆಳ್ತಕ್ಕಂಥ ಒಂದು ಇದು ಸರ್. ಹಿಂದೆ ನಮ್ಮಪ್ಪ ಏನ್ ಮಾಡ್ತೀನಿ ಸರ್ ಅಂದ್ರೆ, ಇದು ಹಾಲನ್ನು ಮಾರಿದ್ರೆ ನಮ್ಮ ಮನೆ ಹುಲ್ಸ್ ಅಂತಾರೆ ಸರ್, ಅದಕ್ಕೆ ಹುಲ್ಸು. ಆ ಹುಲ್ಸು ಕಡಿಮೆ ಆಗಿಬಿಡುತ್ತೆ, ನಾವು ಹೊರಗಡೆ ಮಾರಬಾರ್ದು ಹಾಲನ್ನು, ಇಲ್ಲೇ ಇದ್ದರಿಗೆ ದಾನ ಮಾಡ್ಬೇಕು, ಇಲ್ಲಾಂದ್ರೆ ನಮ್ಮ ಕರುಗಳಿಗೆ ಬಿಡ್ಬೇಕು ಅಂತೇಳಿ. ಕೃಷಿಕರ ಅದೊಂದು ನಂಬಿಕೆ, ಆ ನಂಬಿಕೆ ಸರ್. ಯಾವ್ದನ್ನು ಮಾರಬಾರ್ದು, ಯಾವ್ದನ್ನು ಕೊಡಬೇಕು, ದಾನ ಮಾಡಬೇಕು, ದಾನ ಕೊಡಬೇಕು ಅಂತ. ಸರಿ, ಈಗ ನಿಮ್ಮ ತಂದೆಯವ್ರ ಹೆಸರೇನು? ನಮ್ಮ ತಂದೆ ಹೆಸರು ಚೆನ್ನಪ್ಪ ಅಂತ ಸರ್. ಈಗ ಚೆನ್ನಪ್ಪರು ಅವರು ಸಹಿತ ಹೀಗೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಅಂದ್ರೆ, ಈಗ ನೀವು 8 ಜನ ಮಕ್ಕಳಿದ್ದೀರಿ, ಇಷ್ಟೆಲ್ಲ ನಿರ್ವಹಿಸ್ಲಿಕ್ಕೆ ಸಾಧ್ಯ ಆಯ್ತು ನಿಮ್ಮ ತಂದೆಯವ್ರ ಕಾಲಕ್ಕೆ? ನಮ್ಮ ತಂದೆ ಸರ್ ಒಬ್ಬ ಸರ್, ಅವಾಗ ನಮ್ಮ ತಂದೆಯವರು ಹೊಲ ಕಡಿಮೆ ಇತ್ತು ಸರ್. ಅವಾಗ ಅವರು ನಮ್ಮ ತಂದೆ ಏನ್ ಮಾಡಿ ಸರ್, ಒಂದು ಇವ್ರನ್ನ ಕುಲಿಕಾರನ ಲೇಬರ್ ಹಿಡ್ಕೊಂಡು ಕೆಲಸ ಮಾಡ್ತಾ ಮಾಡ್ತಾ ಬಂದ್ರು ಸರ್. ಅವಾಗಲೆ ನಾವಲ್ಲೇ ನಮ್ಮನ್ನವ್ರು ಬಂದ್ರು, ನಾವು ಬಂದ್ವಿ, ಒಬ್ಬರಿಗೊಬ್ರು ಲಿಂಕ್ ಮಾಡ್ಕೊಂಡು ಈ ಭೂಮಿನ ನಾವಪ್ಪರು ಕಾಲಕ್ಕೆ 50 ಎಕರೆ ಇತ್ತು ಸರ್. ನಾವು ಮತ್ತೆ ಭೂಮಿಯನ್ನು ಕೊನ್ಕಂತ ಹೆಚ್ಚಿಗೆ ಮಾಡ್ಕೊಂತ ಈ ಒಂದು ಪ್ರಗತಿಗೆ ಬಂದ್ವಿ ಸರ್. ನಿಜವಾಗ್ಲೂ ನಿಮ್ಮ ಮಾತುಗಳನ್ನ ಕೇಳಿದ್ರೆ ನೀವೊಬ್ಬ ಪ್ರಗತಿಪರ ರೈತರ ಅಷ್ಟೇ ಅಲ್ಲ, ಮಾದರಿ ರೈತರು ಅಂತ ನನಗನ್ಸುತ್ತೆ. ಯಾಕಂದ್ರೆ ಕಾರ್ಮಿಕರನ್ನ ಕಾಣುವ ದೃಷ್ಟಿಕೋನಗಳು ಬಹಳ ಮುಖ್ಯ ಇಲ್ಲಿ. ಹೌದು ಸರ್. ಯಾಕಂದ್ರೆ ಅವರನ್ನ ದೇವರಂತ ಭಾವಿಸ್ಕೊಳ್ಳೋದು, ಅವರು ನಿಮ್ಮನ್ನ ಆಶ್ರಯಿಸ್ಕೊಳ್ಳೋದು, ನೀವು ಆಶ್ರಯಿಸ್ಕೊಳ್ಳೋದು ಬಹಳ ಮುಖ್ಯ ಇಲ್ಲಿ. ಒಬ್ಬರ ಕೊರತೆ ಉಂಟಾದ್ರೂ ಸಹಿತ ನಿಮ್ಮ ಕೊರತೆ ಅವ್ರಿಗಾದ್ರೂ ಅವ್ರಿಗೂ ಕಷ್ಟ, ಅವ್ರ ಕೊರತೆ ಉಂಟಾದ್ರೂ ನಿಮಗೂ ಕಷ್ಟ. ಹಾಗಾಗಿ ಕೃಷಿ ಒಂದು ಉದ್ಯಮ ಆದ್ರೂ ಸಹಿತ ಇಲ್ಲಿ ಒಂದ್ ರೀತಿ ಸ್ನೇಹ ಸಂಬಂಧಗಳು ಗಾಢವಾಗಿದ್ದಾವೆ. ಸರ್ ಏನ ಸರ್ ಅಂದ್ರೆ, ಅವ್ರದ್ದು ಏನಾದ್ರು ಕಷ್ಟ, ಅವ್ರ ಮನೇಲಿ ಅವ್ರ ಮಗನಿಗೆ ಎಜುಕೇಶನ್ ಆಗಿರ್ಬೋದು, ಅವ್ರ ಮನೇಲಿ ಆಸ್ಪತ್ರೆ ಹೋಗಕ್ಕೆ ದುಡ್ಡು ಇರ್ಲಿಕ್ಕೆ ಅಂದ್ರೆ ಅವ್ರ ಮನೆ ಬಾಗಿಲಿಗೆ ಕೊಟ್ಬಿಡ್ತೀವಿ ಸರ್. ಅವ್ರ ಒಂದು ಫೋನ್ ಮಾಡಿದ್ರೆ ಸಾಕು, ಅವ್ರ ಮನೆ ಬಾಗಿಲಿಗೆ ಕೊಟ್ಬಿಡ್ತೀವಿ ಸರ್. ಖಂಡಿತ ಖಂಡಿತ ಸರ್. ಎಷ್ಟೋ ಮಕ್ಕಳು ನಾವು ನಮ್ಮಲ್ಲೇ ಅವ್ರು ದುಡ್ಡು ಬಿಟ್ಟು ನಮ್ಮ ಮಕ್ಳಿಗೆ ಓದೋ ಟೈಮ್ನ ಕೊಡುವಂತಪ್ಪ ಅಂತೇಳಿ ಆ ಟೈಮ್ಗೆ ಅವ್ರ ಮಕ್ಳು ಅಡ್ಮಿಷನ್ ಮಾಡಿಸ್ಬಿಡ ನಾವು ಓದ್ತೀವಿ ಸರ್. ನಾನು ಓದ್ಸಕ್ಕ, ಯಾಕಂದ್ರೆ ನಾನೊಂದು ಪದವೀಧರಲ್ಲ ಸರ್, ಈ ತರ ಓದ್ರೆ ಇಂಥ ಕೋರ್ಸ್ ಓದ್ರೆ ಚೆನ್ನಾಗಿ, ಈ ಕಡೆ ಓದ್ರೆ ಚೆನ್ನಾಗಿ ಅಂತಂದೇಳಿ ಕಳ್ತೀನಿ ಸರ್. ಎಷ್ಟೋ ಹುಡುಗರನ್ನ ಕಳಿಸ್ತೀನಿ ಸರ್. ಎಷ್ಟೋ ಹುಡುಗರನ್ನ ನಾನು ಬೇರೆ ಕಾಲೇಜ್ಗಳೆಲ್ಲ ಸೇರಿಸಿ, ಈ ಕೋರ್ಸ್ ಹೋದ್ರೆ ನಿಮಗೆ ಮುಂದೆ ಉದ್ಯೋಗ ಸಿಗ್ತೈತಿ, ಈ ಕಡೆ ಹೋಗ್ರಿ, ಈ ರೂಟ್ಗೆ ಹೋಗ್ರಿ ಅಂತ ಹೇಳ್ತೀನಿ ಸರ್. ಅವ್ರ ಮನೆಗೆ ಅವ್ರು ಏನಿದ್ರೆ ನಮಗೆ ಫೋನ್ ಮಾಡ್ತಾರೆ ಸರ್. ಅವ್ರ ಮನೆ ಬಾಗಿಲು ಒಂದು 5,000 ಆಗಲಿ, 10,000 ಆಗಲಿ, 20,000 ಆಗಲಿ ಕೊಡ್ತೀವಿ ಸರ್. ಅವರು ತಮ್ಮ ಮಾಡ್ತಕ್ಕಂಥ ಕೂಲಿ ಒಳಗೆ ಮುರ್ಕಂತ ಹೋಗ್ತಾರೆ ಸರ್. ಅದು ಎಷ್ಟಕ್ಕಂತ ಸಾಧ್ಯವಾಗಿ ಅಷ್ಟು ಕೊಡ್ತಾರೆ ಸರ್. ಮುಖ್ಯತೆ ಮತ್ತೆ ಹಂಗೆ ಮುಂದುವರಿತು ಸರ್ ನಮ್ಮ ಜೀವನ, ಅವರು ನಮ್ದು ನಂಟ ಹಂಗೆ ಮುಂದುವರಿತೈತೆ ಸರ್. ಸಂತೋಷ ಗಣೇಶ್ ಅವರೇ, ನಿಮ್ಮ ಈ ಕೂಡು ಕುಟುಂಬ ಇನ್ನೂ ಹೀಗೆ 100,000 ವರ್ಷ ಮುಂದೆ ಸಾಗಲಿ, ಯಾವುದೇ ಗಲಭೆ ತಕರಾರುಗಳು ಬರದೆ ಎಲ್ಲರೂ ಅನ್ಯೋನ್ಯತೆಯಿಂದ ಜೀವನ ಮಾಡಲಿ ಅಂತ ಆಶಿಸ್ತೀನಿ. ಜೊತೆಗೆ ನನಗೆ ಈ ಮಲ್ಲಿಗೆ ಅನ್ನೋದು ನಿಮ್ಮ ತುಂಬ ಲಾಭದಾಯಕವಾಗಿರ್ತಕ್ಕಂಥ ಬೆಳೆನ ಇಲ್ಲಿ ಅಥವಾ ಹೇಗೆ ಸರ್? ಮಲ್ಲಿಗೆ ಅಂತ ಹೌದು ಸರ್, ಲಾಭದಾಯಕ ಇರ್ತಕ್ಕಂಥ ವಾಣಿಜ್ಯ ಬೆಳೆ ಸರ್ ಅದು. ಅದು ಏನು ಸರ್ ಅಂದ್ರೆ, ಒಂದು 2-3 ತಿಂಗಳು ಆಷಾಢ ಮಾಸ ಅಂತ ಬರುತ್ತೆ ಸರ್, ಆಷಾಢ ಗಾಳಿ ಅಂತ ಏನೈತಲ್ಲ ಸರ್, ಆಷಾಢ ಮಾಸದಾಗ ರೇಟ್ ಇರೋದು ಸರ್ ಮಲ್ಲಿಗೆ. ಅವಾಗ ಮಾತ್ರ ನಮಗೆ ಸ್ವಲ್ಪ ಹೊಡೆತ ಕೊಡ್ತು ಸರ್. ಅವಾಗ ಮಲ್ಲಿಗೆನೇ ಹೆಚ್ಚಿಗೆ ಬಂದ್ರೆ ಸರ್, ರೇಟ್ ಮಾತ್ರ 60-70 ರೂಪಾಯಿ ಅಷ್ಟೇ ಇರುತ್ತೆ ಸರ್. ಅವಾಗ ನಮಗೆ ಹೊಡೆತ ಅಂದ್ರೆ ಸರ್ ಮತ್ತೆ ಲಾಭ ಕಡಿಮೆ ಆಗುತ್ತೆ, ಸ್ವಲ್ಪ ಮಾತ್ರ ಉಳಿದಿದೆ. ಮತ್ತೆ ಅದು ಮಲ್ಲಿಗೆ ಇದು ಬಸವನ ಜಯಂತಿ ಆಗಿರ್ಬೋದು, ಮತ್ತೆ ಯಾವುದೇ ಒಂದು ದೇವ್ರ ಕಾರ್ಯಕ್ರಮ ರೇಟ್ ಯಾವ ರೀತಿ ಇರುತ್ತೆ ಸರ್, 100 ರೂಪಾಯಿ, 200 ರೂಪಾಯಿ, 150 ರೂಪಾಯಿ. ಈಗಿಂದ ನಮ್ಗೇನು ಎಲ್ಲಿ ಯಾವ ಮಾರ್ಕೆಟ್ ಕಳಿಸ್ತೀರಿ? ನಾವು ಹೊಸಪೇಟೆ ಕಳಿಸಿ ಸರ್, ಆಮೇಲೆ ಶಿವಮೊಗ್ಗ ಕಳಿಸಿ ಸರ್, ಆಮೇಲೆ ಹೊಸಪೇಟೆ ಶಿವಮೊಗ್ಗ ಕಂಪ್ಲಿ ಹೋಗಿ ಸರ್, ಚಿತ್ರದುರ್ಗನೂ ಕಳಿಸ್ತಿದ್ದೀವಿ. ಒಟ್ಟು ನಮ್ಗೆ ಇಲ್ಲಿ ಅನುಕೂಲ ತಂದು ಕಳಿಸ್ತೀವಿ ಸರ್. ನಿಮಗೆ ಎಲ್ಲ ಖರೀದಿದಾರರು ನಿಮ್ಮ ನಡುವೆ ಸಂಬಂಧ ಚೆನ್ನಾಗಿ ಇಟ್ಕೊಂಡು ಪೇಮೆಂಟ್ ಸಿಸ್ಟಮ್ ಎಲ್ಲ ಸುಲಭವಾಗಿ ಆಗುತ್ತಾ? ಆಗುತ್ತೆ ಸರ್. ಈಗ ನೀವು ಮಾಲ್ ಕಳಿಸಿದ್ಮೇಲೆ ನಂತರದಲ್ಲಿ ಆಗ್ತಾರಾ ಅಥವಾ ಹೇಗೆ? ಇಲ್ಲ ಸರ್, ಅದು ನಾವು ಮಾಲ್ ಕಳಿಸಿದ್ಮೇಲೆ ಅಲ್ಲಿ ನಮಗೆ ಪೇಮೆಂಟ್ ಮಾಡಲಿಕ್ಕೆ ಲೇಬರ್ಗೆ ಭಾನುವಾರ ಬೇಕು ಸರ್. ಭಾನುವಾರ ಆಗಿ ಉಪ ಖರ್ಚುಗಳಿಗೆ ಅಂತಂದೇಳಿ ಅವರಿಗೆ ರೊಕ್ಕ ಬೇಕಾಯ್ತಲ್ಲ, ನಾ ಸನ್ನವರಿಗೆ ಅವ್ರ ಹತ್ರ ಪೇಮೆಂಟ್ ಇಸ್ಕೊಂಬಂದು ಭಾನುವಾರ ಇವರಿಗೆ ಪೇಮೆಂಟಿಗೆ ನೀವೇ ಓಡಾಡ್ತೀರಾ? ಹಾಂ, ನಾವೇ ಓಡಾಡ್ತೀವಿ ಸರ್. ಎಲ್ಲಿ ಹೋಗಿರುತ್ತೆ ಮಾಲ್ಗೆ ಅಲ್ಲಿಗೆ ನೀವು? ಅಲ್ಲಿಗೆ ಹೋಗ್ಬೇಕು ಸರ್, ಅಲ್ಲಿಗೆ ಹೋಗಿ ನಾವು ಪೇಮೆಂಟ್ ತಗೊಂಡ್ಬಿಡ್ತೀವಿ. ಒಳ್ಳೆಯದು ಗಣೇಶ್ ಅವರೇ, ನಮ್ಮ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಈ ಕೃಷಿಯ ಅನುಭವಗಳನ್ನು ಹಂಚಿಕೊಂಡ್ರಿ, ನನಗಂತೂ ತುಂಬ ಖುಷಿ ಆಯಿತು. ನಿಜಕ್ಕೂ ನೀವು ಒಬ್ಬ ಮಾದರಿ ಪ್ರಗತಿಪರ ರೈತರು ಮತ್ತು ಜನಾನುರಾಗಿಗಳು ಅಂತ ನನಗನ್ನಿಸ್ತಾ ಇದೆ. ಇದೇ ಗುಣ ಇನ್ನೂ ಹೆಚ್ಚು ಹೆಚ್ಚು ನಿಮ್ಮಲ್ಲಿ ಬೆಳೀಲಿ. ನಿಮ್ಮಿಂದ ನಿಮ್ಮ ಹೊಲದಲ್ಲಿ ಕೆಲಸ ಮಾಡುವಂತಹ ಎಲ್ಲ ಕಾರ್ಮಿಕರಿಗೂ ಸಹಿತ ಹೆಚ್ಚು ಹೆಚ್ಚು ಆಸರೆಯಾಗಲಿ, ಮತ್ತು ಅವರ ಕುಟುಂಬವೂ ಸಹಿತ ವೃದ್ಧಿಗಳಾಗಲಿ, ಅವರಿಗೂ ಸಹಿತ ಆರ್ಥಿಕ ಭದ್ರತೆಯನ್ನು ಸಿಗಲಿ. ಮತ್ತು ಕೃಷಿ ಅನ್ನೋದೊಂದು ಉದ್ಯಮ, ಸಾಕಷ್ಟು ಜನರಿಗೆ ನಾವು ಕೆಲಸ ಕೊಡಬಹುದು ಅಂತಕ್ಕಂಥದ್ದನ್ನು ನಿಮ್ಮ ಬದುಕನ್ನು ನೋಡಿದರೆ ಇಲ್ಲಿ ಗೊತ್ತಾಗ್ತದೆ. ಇವತ್ತು ನಗರಗಳಲ್ಲಿ ಸಾಕಷ್ಟು ಸಣ್ಣ ಪುಟ್ಟ ಉದ್ಯಮಗಳು ಮುಚ್ಚಿ ಹೋಗ್ತಾ ಇದೆ, ಅಲ್ಲಿ ನಿರುದ್ಯೋಗ ಸಮಸ್ಯೆ ಮತ್ತೆ ತಲೆ ಎತ್ತಾ ಇದೆ. ಮತ್ತೆ ನಾವು ಹಳ್ಳಿಗಳಲ್ಲಿ ಯಾರ್ಯಾರಿಗೆ ಭೂಮಿ ಇದೆಯೋ ಅವರೆಲ್ಲರೂ ಸಹಿತ ಮತ್ತೆ

ಆತ್ಮೀಯರೇ, ನಿಮ್ಮ ಬಾನುಲಿಯಲ್ಲಿ ಕೊಂಚ ಮೋಜು ಕೊಂಚ ಮಸ್ತಿಯೊಂದಿಗೆ ಬುದ್ಧಿಗೆ ಚುರುಕು ಮುಟ್ಟಿಸುವ ಹಚ್ಚ ಹೊಸ ನವನವೀನ ಆಟ, ಅದುವೇ ಆಟ ಹುಡುಕಾಟ. ಪ್ರತಿ ತಿಂಗಳ ಎರಡನೇ ಶುಕ್ರವಾರದಂದು ನೇರ ಪ್ರಸಾರದಲ್ಲಿ ನಿಮ್ಮ ನೆಚ್ಚಿನ ಹೊಸಪೇಟೆ ಎಫ್ಎಂ ಕೇಂದ್ರದಿಂದ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆಗಳು 2211100 ಅಥವಾ 2000093, ಎಸ್ಟಿಡಿ ಕ್ರಮಾಂಕ 08394. ತಪ್ಪದೇ ಕೇಳಿ ಭಾಗವಹಿಸಿ. ನೇರ ಫೋನಿನ್ ಆಟ ಹುಡುಕಾಟ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತತ್ವಪದಗಳನ್ನು ಕೇಳ್ತಾ ಇದ್ರಿ. ಮಾಡ ಕ್ಷಣವಾದ ಮಾಡಿದ ವೀರಭದ್ರ ದೇವ ಸಾಕ್ಷತನನ್ನು ಕೂಡಿದ ದಕ್ಷಣವಾದ ಮಾಡಿದ ವೀರಭದ್ರ ದೇವ ಸಾಕ್ಷತನನ್ನು ಕೂಡಿದ ವೀಕ್ಷಿತಿ ಗದಿಕ ಬುದಾಳ ಗ್ರಾಮದೋಳು ವೀಕ್ಷಿತಿ ಗದಿಕ ಬುದಾಳ ಗ್ರಾಮದೋಳು ವೀಕ್ಷಿತಿ ಗದಿಕ ಬುದಾಳ ಗ್ರಾಮದೋಳು ಸಾಕ್ಷಾತ್ ಬಸವನಾಲಯದಿ ಅಂಗಳದೋಳು ಗೋಗಳ ಹೊರಟಿ ತಮ್ಮ ಮಣಿಯ ಕೇಳೆ ಇಳಿದು ನೋಡಲು ಇದು ಲಲನೆ ಮಣಿಯ ಕೇಳೆ ಇಳಿದು ನೋಡಲು ಇದು ಲಲನೆ ಮಣಿಯ ಕೇಳೆ ಹೊಳಿವ ಕುಂಭದ ರೂಪ ಉರಿವ ಬೆಳಗಿನೋಳು ಗೋಗಾಳ ಹೊರಟೆ ತಮ್ಮ ಈ ಊರೊಳ ಗೋಗಾಳ ಹೊರಟೆ ತಮ್ಮ ಗೋಗಾಳ ಹೊರಟೆ ತಮ್ಮ ಗೋಗಳ ಹೊರಟಿ ತುಮ್ಯಾಗಳಾದಿ ತುಮ್ಯಾಳ ಸ್ವರ್ಗದೊಳಿರುವ ಶ್ರೀ ರುದ್ರನ ಸ್ಮರಿಸುತ್ತ ಗೋಗಳ ಹೊರಟಿ ತಮ್ಮ ಇವೋ